ಅಲ್ಲ ಅದಕ್ಕೂ ತಂತ್ರಜ್ಞಾನಗಳಿದ್ದಾವೆ. ನಿಮ್ಮ ಏನು ನಿಮ್ಮ ಜಮೀನಲ್ಲಿ ಅದನ್ನ ಹೇಳಿದ್ ನಾವು, ಈಗ ನಿಮ್ಮ ಜಮೀನಲ್ಲಿ ಬಿದ್ದಂತ ನೀರನ್ನ ಏನು ಕಂದಕ ಬದುಗಳಿರ್ತವೆ ಇವನ ಮುಖಾಂತರ ನೀವು ಒಂದು ಏನ್ ಮಾಡ್ತೀರಾ, ಜಾಸ್ತಿ ಆದ ನೀರನ್ನ ತೆಗೆದು ನೀವು ಮುಂದೆ ಬಿಟ್ಟಾಗ ನಿಮ್ಮ ಹಳ್ಳ ಪ್ರದೇಶದಲ್ಲಿ ಕೃಷಿ ಹೊಂಡ ಮಾಡ್ಕೊಳ್ತೀರಾ. ಸೊ ಆ ನೀರೆಲ್ಲ ನಿಮ್ಗೆ ಕೃಷಿ ಹೊಂಡಕ್ಕೆ ಹೋಗುತ್ತೆ. ಕೃಷಿ ಹೊಂಡಕ್ಕೆ ಹೋಗೋಕೆ ಮೊದಲನೇ ನಿಮಗೆ ಏನ್ ಮಾಡ್ತೀರಾ, ಸಿಲ್ ಟ್ರ್ಯಾಪ್ ಮಾಡ್ಕೊಂಡಿರ್ತೀರಾ. ಸೊ ಸಿಲ್ ಟ್ರ್ಯಾಪ್ ಹೋಗಿ ನಿಮ್ಗೆ ಅಕಸ್ಮಾತ್ ಇವೆಲ್ಲ ಮುಂದುವರೆದು ಜಾಸ್ತಿ ಮಳೆ ನೀರು ಬಂದು ಮಣ್ಣು ಅಲ್ಲಿ ಬಂದು ಕುತ್ಕೊಳ್ತಾ ಇತ್ತು ಅಂದಾಗ ಸಿಲ್ ಟ್ರ್ಯಾಪ್ ಹೋಗಿ ಮಣ್ಣು ನಿಮ್ಗೆ ಶೇಖರಣೆ ಆಗುತ್ತೆ. ಸೊ ತಿಳಿಯಾದ ನೀರು ಮಾತ್ರ ನಿಮ್ ಕೃಷಿ ಹೊಂಡಕ್ಕೆ ಹೋಗುತ್ತೆ. ಸೊ ಅದ್ರ ಅದನ್ನ ಹೇಳ್ತೀನಿ. ಸೊ ಆ ಕೃಷಿ ಹೊಂಡದಲ್ಲೂ ನಿಮ್ಗೆ ಶೇಖರಣೆ ಆಗಿ ಎಕ್ಸಸ್ ಆದ ನೀರನ್ನು ಹೆಚ್ಚಿಗೆ ಆದ ನೀರನ್ನು ಬೇಕಾದ್ರೆ ತಿರ್ಗ ನಿಮ್ಮ ಏನ್ ನಿಮ್ಮ ಬೋರ್ವೆಲ್ ಗಳಿದ್ರೆ ಅದನ್ನ ಮರುಪೂರ್ಣ ಮಾಡ್ಕೊಳ್ಳಕ್ಕೆ ಆ ನೀರನ್ನ ತಿರ್ಗಿ ಬಳಕೆ ಮಾಡಬಹುದು. ಸೊ ಹಂಗಾಗಿ ಎಲ್ಲಿ ನಿಮ್ಮ ಜಮೀನಲ್ಲಿ ಬಿದ್ದಂತ ನೀರು ಎಲ್ಲೂ ಅದು ಬೇರೆ ಜಮೀನ್ಗೆ ಹೋಗ್ದಂಗೆ ಇರಬಹುದು, ಇಲ್ಲ ಹೆಚ್ಚು ಜಾಸ್ತಿ ಅದು ವೇಸ್ಟ್ ಆಗದಂಗೆ ನೀವು ಅದನ್ನ ಸದ್ಬಳಕೆ ಮಾಡ್ಕೊಳ್ಬಹುದು. ಇನ್ನ ನಮ್ಗೆ ಹೆಚ್ಚು ಉಪಯೋಗ ಇದೆ. ಹೌದು, ಈಗ ಕೃಷಿ ಹೊಂಡ ಮಾಡ್ಕೊಂಡಾಗ ನಿಮ್ಗೆ ಏನಾಗುತ್ತೆ, ಇವಾಗ ನಮ್ಗೆ ಒಂದು 3 ತಿಂಗಳು ನಾವು 4 ತಿಂಗಳು ಬೆಳೆ ಬೆಳಿತೀವಿ. ಸೊ ನಾವು ಎಲ್ಲ ಖರ್ಚು ಮಾಡಿರ್ತೀವಿ, ಬಿತ್ತನೆ ಬೀಜ ಇರ್ಬೋದು, ಗೊಬ್ಬರ ಇರ್ಬೋದು, ಔಷಧಿ ಇರ್ಬೋದು, ಉಳುಮೆ ಇರ್ಬೋದು, ಎಲ್ಲಾ ಶ್ರಮನ ಮಾಡಿರ್ತೀವಿ. ಕೊನೆ ಹಂತದಲ್ಲಿ ನಮ್ಗೆ ಕಾಯಿ ಕಟ್ಟುವಂತ ಟೈಮಲ್ಲಿ, ಕಾಯಿ ಬಲಿಯುವಂತ ಟೈಮಲ್ಲಿ ನಮಗೆ ಒಂದೇ ಒಂದು ಮಳೆ ನಮಗೆ ಏನಾದ್ರು ಹೆಚ್ಚು ಕಮ್ಮಿ ಮಾಡಿದ್ರೆ ನಾವು ಅಲ್ಲಿ ಅಷ್ಟು ದಿನ ಹಾಕಿದ ಪರಿಶ್ರಮ ಇರ್ಬೋದು ಮತ್ತೆ ನಮ್ಮ ಹಣ ಇರ್ಬೋದು ಅವೆಲ್ಲ ವ್ಯರ್ಥ ಆಗಿ ನಮಗೆ ಏನು ಸಿಗಲ್ಲ. ಸೊ ಅಂತ ಸಮಯದಲ್ಲಿ ನಿಮ್ಗೆ ಕೃಷಿ ಹೊಂಡದಿಂದ ನೀರನ್ನ ಒಂದೇ ಒಂದು ಸ್ಪ್ರಿಂಕ್ಲರ್ ನೀವು ಒಂದು ಪ್ರೊಟೆಕ್ಟಿವ್ ಇರಿಗೇಷನ್ ಏನಾದ್ರು ಕೊಟ್ಕೊಂಡ್ರೆ ನಿಮಗೆ, ಸೊ ನಿಮ್ಮ ಬೆಳೆ ನಿಮ್ಗೆ ಕೈಗೆ ಬಂತು. ಅಂಥದ್ದು ಯಾವ್ದಾದ್ರು ಒಂದು ವರ್ಷದಲ್ಲಿ ನಿಮಗೆ ನೋಡ್ತಾ ಇದ್ದೀನಿ, ನಿಮಗೆ ಬೆಳೆ ನಷ್ಟ ಆದರೆ ಯಾವುದೋ ಒಂದು ಅಥವಾ 2 ಮಳೆಯಿಂದಷ್ಟೇ ನಿಮಗೆ ನಷ್ಟ ಆಗ್ತಿರ್ತದೆ. ಸೊ ಈ ತರ ಆ ವ್ಯತ್ಯಾಸದಿಂದ, ಸೊ ಅಂತ ಸಂದರ್ಭದಲ್ಲಿ ನೀವು ಏನಾದ್ರು ಈ ಮಳೆ ಬಿದ್ದಂತ ನೀರನ್ನು, ಜಾಸ್ತಿ ಮಳೆ ಆದಂತ ನೀರಲ್ಲಿ ಬಿದ್ದಂತ ನೀರನ್ನು ಶೇಖರಣೆ ಇಟ್ಕೊಂಡು ನೀವು ಅದೇನಾದ್ರು ಬಳಕೆ ಮಾಡ್ಕೊಂಡ್ರೆ ನಿಮ್ಮ ನೀರಾವರಿಲಿ ಏನ್ ಬೆಳಿತೀರಾ ಅದಕ್ಕಿಂತ ಉತ್ತಮವಾಗಿ ನಿಮಗೆ ಮಳೆ ನೀರಿಂದ ನಿಮಗೆ ತುಂಬಾ ಬೆಳೆ ಚೆನ್ನಾಗಿ ಬರುತ್ತದೆ. ಎರಡನೇ ಪ್ರಶ್ನೆ ನೀವು ಕೇಳಿದ ಅಂತ ಹೇಳಿದ್ರೆ ನೀರನ್ನ ನೀರು ಪರೀಕ್ಷೆ, ನಿಮ್ಮ ನೀರು ಪರೀಕ್ಷೆಗೆ ನಿಮ್ಮ ಏನು ನೀರಿದೆ ಅದನ್ನ ಅಕಸ್ಮಾತ್ ಬೋರ್ವೆಲ್ ನೀರಿರ್ಬೋದು ಅಲ್ಲ ಕೃಷಿ ಹೊಂಡದ ನೀರಿರ್ಬೋದು. ಸೊ ಬೋರ್ವೆಲ್ ನೀರನ್ನ ಒಂದು ಸ್ವಲ್ಪ ಫಸ್ಟ್ ಸ್ವಲ್ಪ ಒಂದು 10 ನಿಮಿಷ 15 ನಿಮಿಷ ಓಡಿಸಿ ತದನಂತರ ನೀರನ್ನ ನೀವು ಸಂಗ್ರಹಣ ಮಾಡಿ ತಗೊಂಡೋಗಿ ನೀವು ಹತ್ತಿರದ ರೈ ಸಂಪ ಕೇಂದ್ರಕ್ಕೂ ನೀವು ಕೊಟ್ರೆ ಅಲ್ಲಿ ನಿಮಗೆ ನಿಮ್ಮ ಮಣ್ಣು ಪರೀಕ್ಷಾ ಕೇಂದ್ರ ಇದೆ. ನಮ್ಮ ಪ್ರತಿ ಜಿಲ್ಲೆಗಳಲ್ಲೂ ಮಣ್ಣು ಆರೋಗ್ಯ ಕೇಂದ್ರಗಳಿದ್ದಾವೆ. ಸೊ ಅಲ್ಲಿ ನಿಮಗೆ ಅದು ನೀರಾವರಿಗೆ ಸೂಕ್ತವೋ ಇಲ್ವೋ ಅನ್ನೋದು ನಿಮಗೆ ಪರೀಕ್ಷೆ ಮಾಡಿ ಕೊಡ್ತಾರೆ. ತುಂಬಾ ಒಳ್ಳೆ ಮಾಹಿತಿ ಕೊಟ್ಟರೆ ಸರ್, ಶುಭರಾತ್ರಿ, ಗುಡ್ ನೈಟ್ ಸರ್. ಧನ್ಯವಾದಗಳು. ಧನ್ಯವಾದಗಳು. ಮುಂದಿನ ಕರೆ ನೋಡೋಣ. ಹಲೋ ಹಲೋ, ಕೇಳಿ ಪ್ರಶ್ನೆ ಕೇಳಿ. ನಮಸ್ಕಾರ. ನಮಸ್ತೆ ಸರ್, ನಾನು ಮೈಸೂರು ಜಿಲ್ಲೆ ಸರ್ಗೂರು ತಾಲೂಕಿನ ಮಾತಾಡ್ತಾ ಇದ್ದೀನಿ ಸರ್. ಹೆಸರು? ಜಿಲ್ಲೆ, ನನ್ನ ಹೆಸರು ಶಿವಪ್ರಕಾಶ್ ಅಂತ ಹೇಳಿ. ಕೇಳಿ ಶಿವಪ್ರಕಾಶ್ ಅವರು, ಪ್ರಶ್ನೆ ಕೇಳಿ ಸರ್. ಈಗ ನಮ್ಮಲ್ಲಿ ಕಬಿನಿ ಬಲದಂಡೆ ನಾಲೆ ಇದೆ ಸರ್. ಅಲ್ಲಿ ಸ್ವಲ್ಪ ಜಮೀನಿನ ಕೆಳಗೆ ಸ್ವಲ್ಪ ಜೌಗು ಪ್ರದೇಶ ಇದೆ ಸರ್. ಅಲ್ಲಿ ನಾವು ಎಷ್ಟೇ ಇದ್ ಮಾಡಿದ್ರು ಅಲ್ಲಿ ನೀರನ್ನ ಕಂಟ್ರೋಲ್ ಮಾಡಕ್ ಆಗಲ್ಲ. ಸೊ ಅದನ್ನ ಏನಾದ್ರು ವಿಧಾನಗಳಿಂದ ನಾವು ಅದನ್ನ ಬೇರೆ ರೀತಿ ಅದನ್ನ ನೀರನ್ನ ಬಸಿದು ಹೋಗೋ ರೀತಿ ಏನಾದ್ರು ಮಾಡ್ಬೋದಾ? ಸರ್ಕಾರದಿಂದ ಯಾವ್ದಾದ್ರು ಮಣ್ಣು ಸಂರಕ್ಷಣಾ ಕಾರ್ಯಕ್ರಮಗಳು ಏನಾದ್ರು ಇದೆಯಾ? ಅದ್ರ ಬಗ್ಗೆ ಮಾಹಿತಿ ಬೇಕಿದೆ. ಶಿವಪ್ರಕಾಶ್ ಅವರೇ ನಮಸ್ಕಾರ. ತಮ್ಮ ಒಂದು ಸಮಸ್ಯೆ ಅರ್ಥ ಆಯಿತು. ಇವಾಗ ಏನು ನಿಮಗೆ ಆಗಲೇ ಹೇಳಿದೆ, ಕೆರೆ ಅಚ್ಚುಕಟ್ಟಲ್ಲಿ ನಿಮಗೆ ಈ ಥರ ಪ್ರದೇಶಗಳಾಗಿರ್ತದೆ, ಇಲ್ಲ ನಿಮಗೆ ನದಿ ಪಾತ್ರದಲ್ಲೂ ಕೆಲವು ಸಲ ನಿಮಗೆ ನದಿ ಅಚ್ಚುಕಟ್ಟಲ್ಲೂ ನಿಮಗೆ ಏನಾಗುತ್ತೆ, ನೀರಾವರಿ ಅಚ್ಚುಕಟ್ಟಲ್ಲೂ ಎಲ್ಲಿ ಒಂದು ಹಳ್ಳ ಜಮೀನು ಇರ್ತದೆ ಅಂಥ ಜಮೀನಲ್ಲಿ ಮೇಲಿಂದ ಬಂದಂಥ ನೀರು ಆಗಿಬಿಡುತ್ತೆ, ಈ ಥರ ಒಂದು ಸಮಸ್ಯೆ ಉದ್ಭವ ಆಗಿರ್ತದೆ. ಒಂದಂತೇಳಿದ್ರೆ ನೀವು ನಿಮ್ಮ ಒಂದು ನಿರ್ದಿಷ್ಟ ಒಂದು ಸಣ್ಣ ಪ್ರಮಾಣ ಪ್ರದೇಶದಲ್ಲಿ ಆ ಥರ ಆಗಿದ್ರೆ ನೀವಾಗೇ ಅದನ್ನ ಒಂದು ಸಣ್ಣ ಪ್ರಮಾಣದಲ್ಲೇ ಒಂದು ಬಸಿಗಾಲುವೆಗಳನ್ನ ನಿರ್ಮಾಣ ಮಾಡ್ಕೊಂಡ್ರೆ ನೀರು ನಿಮಗೆ ಜೌಗು ಕಮ್ಮಿ ಆಗುತ್ತೆ. ಅಕಸ್ಮಾತ್ ಇಲ್ಲ, ನನಗೆ ನಂದು ಒಬ್ಬಂದೇ ಎಲ್ಲ ಜಮೀನು, ತುಂಬಾ ಒಂದು ವಿಸ್ತೀರ್ಣದಲ್ಲಿ ಒಂದು 60 ಜಮೀನಲ್ಲಿ ನಮ್ಗೆಲ್ಲೂ ನಾನು ಪೈಪ್ ಹಾಕಿದ್ರು ಅದು ಮುಂದೆ ಹೋಗಕ್ಕೆ ಸಾಧ್ಯ ಇಲ್ಲ. ಸೊ ಹಂಗಾಗಿ ಎಲ್ಲ ರೈತರು ಮಾಡಬೇಕಾಗತ್ತೆ, ನಮ್ಗೆ ಹಳ್ಳ ಮುಂದೆ ಎಲ್ಲ ತುಂಬಾ ದೂರ ಇದೆ. ಸೊ ಆ ಥರ ಸಮಸ್ಯೆ ಇದ್ದಾಗ ನೀವೆಲ್ಲ ಸೇರಿಕೊಂಡು ನಿಮ್ಮ ಜಮೀನ ಪೂರ್ತಿ ಏನು ಜಾಗದಲ್ಲಿ ಇದ್ದೀರಾ ಅವರೆಲ್ಲ ಸೇರ್ಕೊಂಡು ಮಾಡಿದಾಗ ಆ ನೀರನ್ನ ನೀವು ನಿಮ್ಮ ಜಮೀನುಗಳಿಂದ ಹೊರಗಡೆ ಹಾಕಕ್ಕೆ ಅವಕಾಶ ಇರ್ತದೆ. ಸೊ ಇಲ್ಲಿ ದೊಡ್ಡ ತುಂಬಾ ಆಲ್ಮೋಸ್ಟ್ ಒಂದು 15-20 ಎಕರೆ ಜಾಗ ಇದೆ. ಆತರ ಇದ್ದಾಗ ನಿಮ್ಗೆ ಸಣ್ಣ ಪ್ರಮಾಣದಲ್ಲಿ ನಿಮಗೆ ಆತರ ಏನಾದ್ರು ಆಗಿದ್ದಾಗ ಜೋಗ ಆಗಿದ್ದಾಗ ನೀವು ಆತರ ಕಾಲೆಗಳನ್ನ ಸ್ವಲ್ಪ ಅಲ್ಪ ಪ್ರಮಾಣದಲ್ಲಿ ಏನು ಬಸಿಗಾಲೆಗಳನ್ನ ತೆಗೆದು ನಿಮಗೆ ಜಾಸ್ತಿ ಈ ಹಸಿರೆಲೆ ಗೊಬ್ಬರನ ನೀವು ಬೆಳೆದು ಮಣ್ಣಿಗೆ ಸೇರಿಸೋದ್ರಿಂದ ಪ್ಲಸ್ ನೀರನ್ನ ಅವಾಗ ಆಯಿಸಿ ನೀವು ಬಸಿಯೋದ್ರಿಂದ ನಿಮಗೆ

ನೀರಾವರಿ ಮೂಲ ಹೊಂದಿರುವ ರಾಜ್ಯದ ಎಲ್ಲ ಪರಿಶಿಷ್ಟ ಜಾತಿ ವರ್ಗದ ರೈತರಿಗೆ 2 ಹೆಕ್ಟೇರ್ ಪ್ರದೇಶದವರೆಗೆ ಸೂಕ್ಷ್ಮ ನೀರಾವರಿ ಘಟಕಗಳು ಅಂದರೆ ತುಂತುರು ಮತ್ತು ಹನಿ ನೀರಾವರಿ ಘಟಕಗಳನ್ನು ಅಳವಡಿಸಿಕೊಳ್ಳಲು 90% ಸಹಾಯಧನ ಒದಗಿಸಲಾಗುತ್ತಿದೆ. ಈ ಸವಲತ್ತನ್ನು ಪಡೆಯಲು ಸಮೀಪದ ಹೋಬಳಿಯ ರೈತ ಸಂಪರ್ಕ ಕೇಂದ್ರ ಅಥವಾ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಲು ಕೋರಲಾಗಿದೆ. ಇದು ರಾಜ್ಯ ಕೃಷಿ ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಶ್ರೋತೃ ಬಾಂಧವರ ಈಗ ಕೇಳೋಣ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು. ರೈತ ಬಾಂಧವರ ಈಗ ಹವಾಮಾನ ವರದಿ ಮತ್ತು ಹವಾಮಾನ ಆಧಾರಿತ ಕೃಷಿ ಸಲಹೆಗಳು ಹೀಗಿವೆ. ಭಾರತ ಹವಾಮಾನ ಬೆಂಗಳೂರು ವಿಭಾಗದ ಮುನ್ಸೂಚನೆಯಂತೆ ರಾಯಚೂರು ಜಿಲ್ಲೆಯಲ್ಲಿ ಮುಂದಿನ ದಿನಗಳಲ್ಲಿ ಅಲ್ಲಲ್ಲಿ ಮೋಡ ಕವಿದ ವಾತಾವರಣವಿರಲಿದ್ದು ಚದುರಿದಂತೆ ಅಲ್ಲಲ್ಲಿ ತುಂತುರು ಮಳೆ ಆಗುವ ಸಾಧ್ಯತೆ ಇದೆ. ಗರಿಷ್ಠ ಉಷ್ಣಾಂಶ 32.3-35.5 ಡಿಗ್ರಿ ಸೆಲ್ಸಿಯಸ್ ಮತ್ತು ಕನಿಷ್ಠ ಉಷ್ಣಾಂಶ 20.3-21.1 ಡಿಗ್ರಿ ಸೆಲ್ಸಿಯಸ್ ಇರುವ ಸಾಧ್ಯತೆ ಇದೆ. ಅದೇ ರೀತಿ ಗರಿಷ್ಠ ಆರ್ದ್ರತೆಯ ಪ್ರಮಾಣ 74-89%, ಹಾಗೆಯೇ ಕನಿಷ್ಠ ಆರ್ದ್ರತೆ 36-66% ಇರುವ ಸಾಧ್ಯತೆವಿದ್ದು ಗಾಳಿಯ ವೇಗ ಸರಾಸರಿ 18-21 ಕಿಲೋಮೀಟರ್ ಚಲಿಸುವ ಸಾಧ್ಯತೆ ಇದೆ ಎಂದು ಮುನ್ಸೂಚನೆಯನ್ನು ರೈತ ಬಾಂಧವರಿಗೆ ನೀಡಲಾಗಿದೆ. ಇನ್ನು ಹವಾಮಾನಾಧಾರಿತ ಕೆಲವು ಕೃಷಿ ಸಲಹೆಗಳನ್ನು ಹೇಳೋದಾದರೆ, ಮಳೆಯಿಂದ ಕಳೆಗಳ ಸಂಖ್ಯೆ ಅಲ್ಲಲ್ಲಿ ಹೆಚ್ಚಾಗಿ ಕಂಡುಬರುತ್ತಿದ್ದು ಇವುಗಳು ಬೆಳೆಗಳಲ್ಲಿ ಬೆಳವಣಿಗೆ ಕುಂಠಿತ ಮಾಡುವುದಲ್ಲದೆ ಹೆಚ್ಚಿನ ಇಳುವರಿಯನ್ನು ಪಡೆಯಲಿಕ್ಕೆ ಅವಕಾಶ ಮಾಡಿಕೊಡುವುದಿಲ್ಲ. ಆದ್ದರಿಂದ ರೈತ ಬಾಂಧವರು ಈ ಕಳೆಗಳ ಹತೋಟಿಗಾಗಿ ಅಂತರ ಬೇಸಾಯ ಪದ್ಧತಿಯನ್ನು ಅನುಸರಿಸಿ ನಿರ್ವಹಣೆಯನ್ನು ಮಾಡಿ ಅತಿಯಾಗಿ ನೀರು ನಿಂತಿರುವ ಹೊಲಗಳಲ್ಲಿ ಬಸಿಗಾಲುವೆಗಳನ್ನು ನಿರ್ಮಿಸಿ ನೀರನ್ನು ಹೊರಹಾಕಿ ಸಸ್ಯ ಸಂರಕ್ಷಣಾ ಸಿಂಪರಣೆಯನ್ನು ಜಾಗರೂಕತೆಯಿಂದ ಬೆಳಗಿನ ಸಮಯದಲ್ಲಿ ಸ್ವಚ್ಛ ಆಕಾಶವಿದ್ದಾಗ ಹಾಗೂ ಕಡಿಮೆ ಗಾಳಿ ಇದ್ದಾಗ ಕೈಗೊಳ್ಳಬೇಕು. ಭತ್ತದಲ್ಲಿ ಬೆಂಕಿ ರೋಗದ ಬಾಧೆ ಕಂಡು ಬಂದಲ್ಲಿ 1 ಗ್ರಾಂ ಕಾರ್ಬನ್ ಡೈಸಮ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ 10 ದಿನಗಳ ಅಂತರದಲ್ಲಿ 2 ಬಾರಿ ಸಿಂಪರಣೆಯನ್ನು ಮಾಡಿ. ಭತ್ತದಲ್ಲಿ ಆನೆಕೊಂಬು ಅಥವಾ ಕಣೆನೊಣದ ಹತೋಟಿ ಮಾಡಲು 2.5 ಮಿಲಿಲೀಟರ್ ಕಾರ್ಬೋಸ್ಪಾನ್ 25 EC ಅಥವಾ 1 ಮಿಲಿಲೀಟರ್ ಪ್ರಿಪ್ರೋನಿಲ್ 5 SC ಪ್ರತಿ ಲೀಟರ್ ನೀರಿಗೆ ಅಥವಾ 10 kg ಕಾರ್ಬೋಫಿರಾನ್ 3G 1 ಎಕರೆಗೆ ಎರಚಬೇಕು. ಇನ್ನು ಹತ್ತಿ ಬೆಳೆಗೆ ಮ್ಯಾಗ್ನೀಸಿಯಂ ಸಲ್ಫೇಟ್ 10 ಗ್ರಾಂ ಮತ್ತು 19-19-19 10 ಗ್ರಾಂ ಅವುಗಳನ್ನು ಹೂ ಬಿಡುವ ಹಂತ, ಕಾಯಿ ಕಟ್ಟುವ ಹಂತ ಹಾಗೂ ಕಾಯಿ ಬಲಿಯುವ ಹಂತದಲ್ಲಿ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಣೆ ಮಾಡುವುದರಿಂದ ಎಲೆ ಕೆಂಪಾಗುವಿಕೆಯನ್ನು ತಡೆಗಟ್ಟಬಹುದು. ಇನ್ನು ಹತ್ತಿ ಬೆಳೆ ಬಿತ್ತಿದ 70-90 ದಿನಗಳಲ್ಲಿ ಮೇಲುಗೊಬ್ಬರವಾಗಿ ಪ್ರತಿ ಎಕರೆಗೆ 35 kg ಯೂರಿಯಾ ಮತ್ತು 15 kg ಪೊಟ್ಯಾಷ್ ರಸಗೊಬ್ಬರಗಳನ್ನು ಕೊಡಬೇಕು. ತೊಗರಿಯಲ್ಲಿ ಬೇರುಕೊಳೆ ರೋಗ, ಸಿಡಿ ರೋಗದ ನಿರ್ವಹಣೆಗಾಗಿ 2 ಗ್ರಾಂ ಕಾರ್ಬನ್ ಡೈಸಮ್ 50 WP ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಮಣ್ಣಿನಲ್ಲಿ ಸಿಂಪಡಿಸಬೇಕು. ತೊಗರಿಯಲ್ಲಿ ಗೊಡ್ಡು ರೋಗದ ಹತೋಟಿಗಾಗಿ ರೋಗಕ್ಕೆ ತುತ್ತಾದ ಗಿಡಗಳನ್ನು ಕಿತ್ತು ನಾಶ ಮಾಡಿಸಬೇಕು ಮತ್ತು 1 ಮಿಲಿಲೀಟರ್ ಸ್ಪೆರಮೆಸಫಿನ್ 39.5 SC ಅಥವಾ 0.50 ಮಿಲಿಲೀಟರ್ ಮಿಲ್ಪೆಮ್ಯಾಕ್ಸಿನ್ 10 EC ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡಿ. ತೊಗರಿ ಬಿತ್ತನೆ ಮಾಡಿದ 50 ದಿನಗಳ ನಂತರ 5-6 cm ಮೇಲ್ಭಾಗದ ಕುಡಿಚಿಯುಟುವುದು ಹಾಗೂ 10 ಗ್ರಾಂ 19-19-19 ಸಿಂಪಡಿಸುವುದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಕವಲೊಡೆದು ಕಾಯಿಗಳ ಸಂಖ್ಯೆ ಹೆಚ್ಚಾಗ್ತದೆ. ಶೇಂಗಾದಲ್ಲಿ ಸ್ಪೊಡಾಪ್ಟರ ಹತೋಟಿಗೆ 4 ಗ್ರಾಂ ಮೆಟರಿಜಿಯಂ ರಿಲೆ ಅಥವಾ 0.2 ಗ್ರಾಂ ಇಮಾಮಿಕ್ವಿನ್ ಬೆಂಜೋಯೇಟ್ 5 SG ಅಥವಾ 1 ಗ್ರಾಂ ಥಯೋಡಿ ಕಾರ್ಬ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡಿ. ಶೇಂಗಾ ಬೆಳೆ ಹೂ ಬಿಡುವ ಹಂತದಲ್ಲಿ ಪ್ರತಿ ಎಕರೆಗೆ 5 ಕಿಲೋಗ್ರಾಂ ಸಾರಜನಕವನ್ನು ಮೇಲುಗೊಬ್ಬರವಾಗಿ ಕೊಡುವುದು ಸೂಕ್ತ. ಬೀಜ ಮತ್ತು ಕಾಂಡಕೊಳ ರೋಗದ ನಿರ್ವಹಣೆಗಾಗಿ ಕ್ಷೇತ್ರದಲ್ಲಿ ನೀರು ನಿಲ್ಲದ ಹಾಗೆ ಮಾಡಿ ಮಣ್ಣಿನಲ್ಲಿ ಹೆಚ್ಚು ಟ್ರೈಕೋಡರ್ಮಯುಕ್ತ ಸಾವಯವ ಅಂಶ ಇರುವ ಹಾಗೆ ರೈತ ಬಾಂಧವರು ಎಚ್ಚರವನ್ನು ವಹಿಸಬೇಕು. ಮೆಣಸಿನಕಾಯಿ ಹೂ ಬಿಡುವ ಹಂತದಲ್ಲಿ 5 ಮಿಲಿಲೀಟರ್ ನೆಪ್ತಲಿಕ್ ಅಸೆಟಿಕ್ ಆಸಿಡ್ನ್ನು 100 ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆ ಮಾಡುವುದರಿಂದ ಹೂ ಉದುರುವುದನ್ನು ನಿಯಂತ್ರಣ ಮಾಡಬಹುದು. ಸೂರ್ಯಕಾಂತಿಯಲ್ಲಿ ಎಲೆ ತಿನ್ನುವ ಕೀಟದ ಹತೋಟಿಗೆ 2 ಮಿಲಿಲೀಟರ್ ಕ್ಯುನಾಲ್ ಪಾಸ್ 25 EC ಅಥವಾ 0.1 ಮಿಲಿಲೀಟರ್ ಸ್ಪೈನೋಸ್ಯಾಡ್ 45 EC ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪರಣೆಯನ್ನು ಮಾಡಿ. ಸೂರ್ಯಕಾಂತಿಯಲ್ಲಿ ನೆಕ್ರೋಸಿಸ್ ರೋಗವನ್ನು ಹತೋಟಿ ಮಾಡಲು 0.25 ಮಿಲಿಲೀಟರ್ ಇಮಿಡಾಕ್ರೋಪಿಡ್ 17.8 SL ಅನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆ ಮಾಡಿ. ಮಳೆಗಾಲದಲ್ಲಿ ಬೆಳೆದು ನಿಂತ ಎಳೆಹುಲ್ಲನ್ನು ಮಂಜು ಬಿದ್ದಿರುವ ಸಂದರ್ಭದಲ್ಲಿ ಕುರಿ ಮೇಕೆಗಳಿಗೆ ಮೇಯಿಸಬಾರದು. ಇದರಿಂದ ಕರುಳುಬೇನೆ ರೋಗ ಕಾಣಿಸಿಕೊಳ್ಳುವ ಸಾಧ್ಯತೆ ಇರುತ್ತದೆ. ನುಗ್ಗೆಸೊಪ್ಪನ್ನು ಜಾನುವಾರುಗಳಿಗೆ ಆಹಾರವಾಗಿ ಉಪಯೋಗಿಸುವುದರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚಾಗ್ತದೆ ಹಾಗೂ ಹಾಲಿನ ಗುಣಮಟ್ಟವು ಕೂಡ ಸುಧಾರಿಸುತ್ತದೆ. ಇನ್ನು ಹೆಚ್ಚಿನ ಮಾಹಿತಿಗಾಗಿ ರೈತ ಬಾಂಧವರು ನಿಮ್ಮ ಸಮೀಪದ ಕೃಷಿ ವಿಜ್ಞಾನ ಕೇಂದ್ರ ಅಥವಾ ಕೃಷಿ ಪರಿಣಿತರನ್ನು ಭೇಟಿಯಾಗಬಹುದು. ರೈತ ಬಾಂಧವರೇ, ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು ಕೇಳಿದ್ರಿ. ಹಣಕಾಸಿನ ತುರ್ತು ಪರಿಸ್ಥಿತಿಗಳು ಯಾವಾಗ ಬೇಕಾದ್ರೂ ಎದುರಾಗಬಹುದು. ಇಂತಹ ಪರಿಸ್ಥಿತಿಗಳಲ್ಲಿ ಸ್ಮಾರ್ಟ್ ನಿರ್ಧಾರವನ್ನು ತೆಗೆದುಕೊಂಡ್ರೆ ಈ ಕಷ್ಟವನ್ನು ಸುಲಭವಾಗಿ ಎದುರಿಸಬಹುದು. ಸ್ಮಾರ್ಟ್ ನಿರ್ಧಾರ ಮಾಡೋರ್ಗಾಗಿನ ಇದೆ ಮಣಪುರಂ ಈಸಿ ಗೋಲ್ಡ್ ಲೋನ್ ಸ್ಕೀಮ್ಸ್. ಲೋನ್ ಚಾಲ್ತಿಯಲ್ಲಿರುವಷ್ಟು ದಿನಗಳಿಗೆ ಮಾತ್ರ ಬಡ್ಡಿ ದರ ಪಾವತಿಸಿ ಇನ್ನಷ್ಟು ಸ್ಮಾರ್ಟ್ ಆಗಿ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಮಣಪುರಂ ಫೈನಾನ್ಸ್ ಶಾಖೆ ಅಥವಾ ನಮ್ಮ ಟೋಲ್ ಫ್ರೀ ಸಂಖ್ಯೆ 1800-420-2233 ಕರೆ ಮಾಡಿ. ರೈತ ಬಂದವರ ಈಗ ಪೇಟೆ ದಾಣೆ. ಪ್ರತಿ ಕ್ವಿಂಟಲ್ಗೆ ಕನಿಷ್ಠ ಹಾಗೂ ಗರಿಷ್ಠ ದರಗಳಲ್ಲಿ ಹೀಗಿವೆ. ಮೊದಲಿಗೆ ಮಾನ್ವಿ ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳಿಸಿಕೊಟ್ಟಿರುವ ಇವತ್ತಿನ ಪೇಟೆ ದಾಣೆ. ಮೆಕ್ಕೆಜೋಳ 3,000 ರೂಪಾಯಿಗಳು, ಭತ್ತ ಹೊಸ ಸೋನಾ ಮಸೂರಿ 2,100 ರೂಪಾಯಿಗಳು, ಭತ್ತ ಹಳೆ ಸೋನಾ ಮಸೂರಿ ಕನಿಷ್ಠ 3,050 ರೂಪಾಯಿಗಳಿಂದ ಗರಿಷ್ಠ 3,928 ರೂಪಾಯಿಗಳು. ಈಗ ರಾಯಚೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳಿಸಿಕೊಟ್ಟಿರುವ ಪೇಟೆ ದಾಣೆ. ಹತ್ತಿ ಹೈಬ್ರಿಡ್ 44, ಕನಿಷ್ಠ 7,100 ರೂಪಾಯಿಗಳಿಂದ ಗರಿಷ್ಠ 8,400 ರೂಪಾಯಿಗಳು. ಹೆಸರುಕಾಳು ಜವಾರಿ 6,769 ರೂಪಾಯಿಗಳಿಂದ 8,139 ರೂಪಾಯಿಗಳು. ಶೇಂಗಾ ಗುಂಗುರಿ 3,096 ರೂಪಾಯಿಗಳಿಂದ 5,799 ರೂಪಾಯಿಗಳು. ಈರುಳ್ಳಿ 1,860 ರೂಪಾಯಿಗಳಿಂದ 4,060 ರೂಪಾಯಿಗಳು. ಭತ್ತ ಸೋನಾ ಮಸೂರಿ 2,233 ರೂಪಾಯಿಗಳು. ಸೂರ್ಯಕಾಂತಿ 4,989 ರೂಪಾಯಿಗಳಿಂದ 5,639 ರೂಪಾಯಿಗಳು. ಕೆಂಪು ತೊಗರಿ ಕನಿಷ್ಠ 7,150 ರೂಪಾಯಿಗಳಿಂದ ಗರಿಷ್ಠ 10,329 ರೂಪಾಯಿಗಳು. ಇನ್ನು ಲಿಂಗಸ್ಕೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯವರ ಪೇಟೆ ದಾಣೆ. ಸಜ್ಜೆ ಕನಿಷ್ಠ 2,150 ರೂಪಾಯಿಗಳಿಂದ ಗರಿಷ್ಠ 2,626 ರೂಪಾಯಿಗಳು. ಭತ್ತ ಸೋನಾ ಮಸೂರಿ 3,187 ರೂಪಾಯಿಗಳಿಂದ 3,545 ರೂಪಾಯಿಗಳು. ಬಿಳಿ ಎಳ್ಳು 7,000 ರೂಪಾಯಿಗಳು. ಸೂರ್ಯಕಾಂತಿ 5,600 ರೂಪಾಯಿಗಳು. ರೈತ ಬಂಧವರೇ, ಇದುವರೆಗೆ ಮಾನ್ವಿ ರಾಯಚೂರು ಹಾಗೂ ಲಿಂಗಸ್ಕೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳಿಸಿಕೊಟ್ಟಿರುವ ಇವತ್ತಿನ ಪೇಟೆ ದಾಣೆಯನ್ನು ಆಲಿಸಿದ್ರಿ. ಹಣಕಾಸಿನ ತುರ್ತು ಪರಿಸ್ಥಿತಿಗಳು ಯಾವಾಗ ಬೇಕಾದ್ರೂ ಎದುರಾಗಬಹುದು. ಇಂತಹ ಪರಿಸ್ಥಿತಿಗಳಲ್ಲಿ ಸ್ಮಾರ್ಟ್ ನಿರ್ಧಾರವನ್ನು ತೆಗೆದುಕೊಂಡ್ರೆ ಈ ಕಷ್ಟವನ್ನು ಸುಲಭವಾಗಿ ಎದುರಿಸಬಹುದು. ಸ್ಮಾರ್ಟ್ ನಿರ್ಧಾರ ಮಾಡೋರ್ಗಾಗಿನ ಇದೆ ಮಣಪುರಂ ಈಸಿ ಗೋಲ್ಡ್ ಲೋನ್ ಸ್ಕೀಮ್ಸ್. ಲೋನ್ ಚಾಲ್ತಿಯಲ್ಲಿರುವಷ್ಟು ದಿನಗಳಿಗೆ ಮಾತ್ರ ಬಡ್ಡಿ ದರ ಪಾವತಿಸಿ ಇನ್ನಷ್ಟು ಸ್ಮಾರ್ಟ್ ಆಗಿ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಮಣಪುರಂ ಫೈನಾನ್ಸ್ ಶಾಖೆ ಅಥವಾ ನಮ್ಮ ಟೋಲ್ ಫ್ರೀ ಸಂಖ್ಯೆ 1-800-420-2233 ಕರೆ ಮಾಡಿ. ಶ್ರೋತೃ ಬಂಧವರೇ, ಈಗ ಕೇಳೋಣ ಜನಪದ ಸಂಗೀತ ಕಾರ್ಯಕ್ರಮವನ್ನು. ಹುಲ್ಕುಂದಾದ ಕಸ್ತೂರಿ ವಾಮೂಷಣ್ಣವರ್ ಮತ್ತು ಸಂಗಡಿಗರಿಂದ ಗೀಗಿ ಪದಗಳು. ಕನ್ನಡ ಕಿತ್ತೂರ ಚೆನ್ನಮ್ಮ